ಇನ್ನು ಪ್ರಾರಂಭದಲ್ಲಿ ತಾವು ಹೇಳಿದ್ರಿ ಈ ಜಮೀನನ್ನು ತಯಾರು ಮಾಡ್ಕೊಳ್ಳುವಾಗ ಪ್ರತಿ ಎಕರೆಗೆ 3 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ನಾವು ಹಾಕಿ ಜಮೀನನ್ನು ತಯಾರು ಮಾಡಬೇಕಾಗತ್ತೆ ಅಂತ, ಮತ್ತು ಬೇರೆ ಪೋಷಕಾಂಶಗಳನ್ನು ಕೂಡ ಕೊಡಬೇಕಾಗತ್ತೆ. ಈ ಬೆಳೆಗಳಿಗೆ ನಾವು ಎಷ್ಟೆಷ್ಟು ಪೋಷಕಾಂಶಗಳನ್ನು ಕೊಡಬೇಕಾಗತ್ತೆ ಅಂತ ಅದರ ನಿರ್ವಹಣೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ, ಕೊಟ್ಟಿಗೆ ಗೊಬ್ಬರ ಹಾಕೋದನ್ನ ಮತ್ತೆ ಬಿಟ್ಟಿದ್ದಾರೆ ಅಂತ ಹೇಳ್ತೀವಿ. ಆದರೆ ಅದು ತಪ್ಪು. ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಪೋಷಕಾಂಶಗಳನ್ನು ಒದಗಿಸೋದ್ರ ಜೊತೆ ಮಣ್ಣಿನ ಗುಣಧರ್ಮಗಳನ್ನು ಸುಧಾರಿಸ್ಲಿಕ್ಕೆ ಮತ್ತೆ ಕಾಪಾಡಲಿಕ್ಕೆ ಅನುಕೂಲ ಮಾಡಿಕೊಳ್ಳುತ್ತೆ. ಅದಕ್ಕೆ ನಾನು ಒತ್ತಿ ಒತ್ತಿ ಹೇಳ್ತೀನಿ, ಮಣ್ಣಿನ ಒಂದು ಗುಣಧರ್ಮವನ್ನು ಕಾಪಾಡಲಿಕ್ಕೆ, ಮಣ್ಣಿನ ಆರೋಗ್ಯವನ್ನು ಕಾಪಾಡಲಿಕ್ಕೆ ಪ್ರತಿ ವರ್ಷನೂ ಎಕರೆಗೆ 3 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ, ಚೆನ್ನಾಗಿ ಕೊಳ್ತಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಅಥವಾ ಕಂಪೋಸ್ಟ್ ಗೊಬ್ಬರವನ್ನು ಮಣ್ಣಲ್ಲಿ ಮಿಶ್ರಣ ಮಾಡಬೇಕು. ಅದು 3 ವಾರಕ್ಕಿಂತ ಮುಂಚೆ, ಬಿತ್ತನೆಗೆ 3 ವಾರಕ್ಕಿಂತ ಮುಂಚೆ ನಾವು ಇದನ್ನು ಮಣ್ಣಲ್ಲಿ ಸೇರಿಸಬೇಕಾಗ್ತದೆ. ತದನಂತರದಲ್ಲಿ ಈ ರಾಸಾಯನಿಕ ಗೊಬ್ಬರಗಳಾದ ಯೂರಿಯಾ ಗೊಬ್ಬರ 10 ಕೆಜಿಯಷ್ಟು, ಮತ್ತೆ ಡಿಎಪಿ ಗೊಬ್ಬರ ನಮಗೆ 43 ಕೆಜಿಯಷ್ಟು ಬೇಕಾಗುತ್ತೆ, ಪೊಟಾಷ್ ಗೊಬ್ಬರ 17 ಕೆಜಿಯಷ್ಟು ಬೇಕಾಗುತ್ತೆ. ಇವೆಲ್ಲ ಗೊಬ್ಬರಗಳನ್ನು ಬಿತ್ತನೆಗೆ ಮುಂಚೆ, ಬಿತ್ತನೆ ಸಮಯದಲ್ಲಿ ಮಣ್ಣಲ್ಲಿ ಕೂರಿಗೆಯಿಂದ ಬಿತ್ತನೆ ಮಾಡಿ ಅವನ್ನ ಮಣ್ಣಲ್ಲಿ ಮಿಶ್ರಣ ಮಾಡಬೇಕಾಗುತ್ತೆ. ತದನಂತರದಲ್ಲಿ ನಾವು ಸತುವಿನ ಸಲ್ಫೇಟ್ ಮತ್ತೆ ಬೋರಾನ್ ಇವನ್ನ ನಾವು ಮಣ್ಣಲ್ಲಿ ಕೊರತೆ ಕಾಣಿಸಿದ್ರೆ ಮಾತ್ರ, ಅಂತ ಕೊರತೆ ಇರತಕ್ಕಂಥ ಮಣ್ಣುಗಳಿಗೆ ಈ ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ಜಿಂಕ್ ಸಲ್ಫೇಟ್ನ 4 ಕೆಜಿ ಮತ್ತೆ ಬೋರಾಕ್ಸ್ ಅಂತ ಸಿಗುತ್ತೆ, ಕೃಷಿ ಇಲಾಖೆಗಳಲ್ಲೆಲ್ಲ ಸಿಗುತ್ತೆ. ಇಂಥ ಬೋರಾಕ್ಸ್ ಅನ್ನ ನಾವು 3 ಕೆಜಿಯಷ್ಟು ಪ್ರತಿ ಎಕರೆಗೆ ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ ಮಣ್ಣಲ್ಲಿ ಸೇರಿಸೋದ್ರಿಂದ ಈ ಒಂದು ಲಘು ಪೋಷಕಾಂಶಗಳ ಕೊರತೆಯನ್ನ ನಾವು ನೀಗಿಸಬಹುದಾಗ್ತದೆ. ಅದೇ ರೀತಿ 2% ಡಿಎಪಿ ಅಥವಾ ಯೂರಿಯಾ ಗೊಬ್ಬರದ ದ್ರಾವಣವನ್ನ ತಯಾರು ಮಾಡಿಕೊಂಡು ಬೆಳೆಗಳು ಹೂ ಕಟ್ಟುವಾಗ ಎಲೆಗಳ ಮೇಲೆ ಸಿಂಪರಣೆ ಮಾಡೋದ್ರಿಂದ ಪೋಷಕಾಂಶಗಳ ಏನು ಕೊರತೆಯನ್ನು ನೀಗಿಸೋದ್ರ ಜೊತೆ ಹೂಗಳು ಉದುರದಂಗೆ ಮಾಡಿ ಒಳ್ಳೆ ಫಸಲು ಕಟ್ಟಿ ಒಳ್ಳೆ ಇಳುವರಿನ ಪಡೀಲಿಕ್ಕೆ ಸಹಕಾರಿಯಾಗ್ತದೆ. ನಾವು ಪೋಷಕಾಂಶಗಳನ್ನ ಒದಗಿಸಿದ ಮೇಲೆ ಕಳೆಗಳು ಕೂಡ ಬಹಳ ಹುಲ್ಸಾಗಿ ಬರ್ತವೆ. ಅದರಿಂದ ನಾವು ಈ ಬೆಳೆಗಳಲ್ಲಿ ಕಳೆಗಳ ನಿರ್ವಹಣೆಯನ್ನ ಹೇಗೆ ಮಾಡಬೇಕಾಗುತ್ತೆ? ಯಾಕಂದ್ರೆ ಪ್ರಾರಂಭದಲ್ಲಿ ದ್ವಿದಳ ಧಾನ್ಯದ ಬೆಳೆಗಳು ಬೆಳವಣಿಗೆ ಬಹಳ ನಿಧಾನ, ಅಂತ ಸಂದರ್ಭದಲ್ಲಿ ಕಳೆಗಳು ಮೇಲ್ಗೈ ಸಾಧಿಸುವಂತಹ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ಕಳೆ ನಿರ್ವಹಣೆಯನ್ನ ಈ ಬೆಳೆಗಳಲ್ಲಿ ಹೇಗೆ ಮಾಡ್ಕೋಬೇಕಾಗತ್ತೆ? ಸಾಮಾನ್ಯವಾಗಿ ನಾವು ನೋಡ್ತು ಅಂತಂದ್ರೆ ಎಲ್ಲಾ ಬೆಳೆಗಳಿಗೂ ಒಂದು ತಮ್ಮರೂಲ್ ಇದೆ. ಸೊ ಕಳೆಗಳನ್ನ ವಿತ್ತಿದ 1-1.5 ತಿಂಗಳವರೆಗೂ ಅವು ಕಳೆ ಮುಕ್ತವಾಗಿರ್ಬೇಕು, ಜಮೀನುಗಳು ಕಳೆ ಮುಕ್ತವಾಗಿರ್ಬೇಕು ಅಂತ ಹೇಳ್ತೀವಿ. ಈ ಹೆಸರು, ಉದ್ದು ಮತ್ತೆ ಹಲಸಂದಿ ಬೆಳೆಗಳಲ್ಲೂ ಅಷ್ಟೇ, ವಿತ್ತಿದ 40 ದಿನಗಳವರೆಗೂ ಜಮೀನಿನಲ್ಲಿ ಯಾವುದೇ ಕಸ ಕಡ್ಡಿ ಕಳೆಗಳು ಇಲ್ಲದೆ ಇರೋ ತರ ನೋಡ್ಕೋಬೇಕಾಗುತ್ತೆ. ಅದಕ್ಕೆ 2 ಸರಿ ಎಡೆ ಕುಂಟೆ ಹೊಡೆಯೋದ್ರಿಂದ, ಅಂದ್ರೆ ಬಿತ್ತನೆ ಮಾಡಿ 20 ದಿನಕ್ಕೊಂದ್ಸರಿ ಮತ್ತೆ 35-40 ದಿನಕ್ಕೊಂದ್ಸರಿ ಎಡೆ ಕುಂಟೆ ಹೊಡೆದು ನಾವು ಕಳೆಗಳನ್ನ ನಿವಾರಣೆ ಮಾಡ್ಕೋಬೇಕಾಗುತ್ತೆ. ಅಥವಾ ಮನೆಯಲ್ಲಿ ಕೂಲಿ ಆಳುಗಳು ಜಾಸ್ತಿ ಇದ್ದು, ಕೆಲಸಗಾರರು ಜಾಸ್ತಿ ಇದ್ದಂತವರು ಕೈ ಕಳೆಗಳನ್ನು ಮಾಡಬಹುದಾಗುತ್ತೆ. ಒಂದು ಅಂತರ ಬೇಸಾಯ ಮಾಡಿದ ನಂತರ ಸಸಿಗಳ ಮಧ್ಯೆ, ಸಾಲಿನ ಮಧ್ಯೆ ಇರತಕ್ಕಂಥ ಕಳೆಗಳನ್ನ ಅಥವಾ ಸಾಲಿನಲ್ಲಿ ಇರತಕ್ಕಂಥ ಕಳೆಗಳನ್ನ ಕೈ ಕಳೆಯಿಂದನೂ ಸಹಿತ ತೆಗಿಬಹುದಾಗ್ತದೆ. ಅದೇ ರೀತಿ ಈ ಅಂತರ ಬೇಸಾಯ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಎರಡನೇ ಅಂತರ ಬೇಸಾಯ ಕಷ್ಟ ಆಗ್ಬಹುದು, ಎತ್ತುಗಳು ಸಿಗೋದಿಲ್ಲ, ಇಂಥ ಕಡೆ ಸೊ ಕಳೆನಾಶಕಗಳನ್ನು ಸಹಿತ ಬಳಸಬಹುದು. ಇಲ್ಲಿ ಮುಖ್ಯವಾಗಿ ಪೆಂಡಿಮಿಥಲಿನ್ ಅಂತ ಹೇಳಿ ಕಳೆನಾಶಕ, ಇದು ಉದಯ ಪೂರ್ವ ಕಳೆನಾಶಕ ಅಂತ ಹೇಳ್ತೀವಿ. ಬಿತ್ತಿದ ದಿನ ಅಥವಾ ಬಿತ್ತನೆ ಮಾಡಿದ ಮರುದಿನ 1 ಲೀಟರ್ ನೀರಿಗೆ 3.3 ml ಅಷ್ಟು ಪೆಂಡಿಮಿಥಲಿನ್ ಕಳೆನಾಶಕವನ್ನು ಮಿಶ್ರಣ ಮಾಡಿ ಮಣ್ಣಿನ ಮೇಲೆ ಹದವಾಗಿ ಸಿಂಪರಣೆ ಮಾಡಬೇಕು. ಅದ್ರ ಜೊತೆ ಇನ್ನೊಂದು ಕಳೆನಾಶಕ ಇಮಜಿತಫೈರ್ ಅಂತ ಹೇಳಿ ಇನ್ನೊಂದು ಕಳೆನಾಶಕ ಇದೆ, ಅದನ್ನ ಪ್ರತಿ ಲೀಟರ್ ನೀರಿಗೆ 2.2 ml ಅಷ್ಟು ಮಿಶ್ರಣ ಮಾಡಿ ಮಣ್ಣಿನ ಮೇಲೆ ಚೆನ್ನಾಗಿ ಸಿಂಪರಣೆ ಮಾಡಬೇಕು. ಈ ಕಳೆನಾಶಕಗಳನ್ನ ಸಿಂಪರಣೆ ಮಾಡುವಾಗ ಒಂದು ಎಚ್ಚರ ವಹಿಸಬೇಕಾಗುತ್ತದೆ. ಮುಖ್ಯವಾಗಿ ಮಣ್ಣು ಹುಡಿ ಹುಡಿಯಾಗಿರ್ಬೇಕು, ಮಣ್ಣಿನಲ್ಲಿ ಸ್ವಲ್ಪ ಏನಾದರೂ ತೇವಾಂಶ ಇದ್ರೆ ಕಳೆನಾಶಕಗಳನ್ನ ನಾವು ಸಿಂಪರಣೆ ಮಾಡಿದ್ದು ಸಾರ್ಥಕವಾಗುತ್ತೆ. ಅಂದ್ರೆ ನಾವು ಸಾಧಾರಣವಾಗಿ ನೀರಾವರಿ ಆಶ್ರಯದಲ್ಲಿ ಕಳೆನಾಶಕವನ್ನು ಬಳಸ್ಕೋಬೇಕು. ಕುಷ್ಕಿನಲ್ಲಿ ತೇವಾಂಶದ ಕೊರತೆ ಇರೋ ಸಂದರ್ಭದಲ್ಲಿ ಬಳಸ್ಕೊಳ್ಳೋದು ಒಳ್ಳೇದಲ್ಲ, ಅಷ್ಟು ಒಳ್ಳೇದಲ್ಲ. ಮತ್ತೆ ಈ ಅಂತರ ಬೇಸಾಯವನ್ನ ಮಾಡಿದ್ರೆ ಕಳೆಗಳ ಸಾಕಷ್ಟು ನಿವಾರಣೆ ಆಗುತ್ತೆ. ಮತ್ತೆ ಈ ಬೆಳೆಗಳು ಹೆಂಗೆ ಅಂತಂದ್ರೆ ಅತಿ ಶೀಘ್ರವಾಗಿ ಭೂಮಿನ ಕವರ್ ಮಾಡುತ್ತೆ. ಸೊ ಹಂಗಾಗಿ ಕಳೆಗಳ ಆವಳಿ ಸಹಿತ ಸ್ವಲ್ಪ ಮಟ್ಟಿಗೆ ಕಡಿಮೆ. ಇನ್ನ ನಮಗೆ ನೀರಿನ ಸೌಲಭ್ಯ ಇದ್ರೆ

ಮಣ್ಣಲ್ಲಿ ಸೇರಿಸೋದು ಬಹಳ ಅನುಕೂಲಕಾರಿ. ಅದ್ರ ಜೊತೆ ರೈತರು ಯೂರಿಯಾ ಸೊಲ್ಯೂಷನ್, ಯೂರಿಯಾ ದ್ರಾವಣ ಅಥವಾ ಡಿಎಪಿ ದ್ರಾವಣ ಶೇಕಡಾ 2ರಷ್ಟು ಅಂದ್ರೆ 20 ಗ್ರಾಂ ಯೂರಿಯಾ ಅಥವಾ ಡಿಎಪಿ ಗೊಬ್ಬರನ 1 ಲೀಟರ್ ಅಲ್ಲಿ ಬೆರೆಸಿ ಎಲೆಗಳ ಮೇಲೆ ಹೂ ಆಡೋ ಸಮಯದಲ್ಲಿ ಎಲೆಗಳ ಮೇಲೆ ಸಿಂಪರಣೆ ಮಾಡಿದ್ರೆ ಹೂ ಉದುರೋದನ್ನ ನಿಲ್ಲಿಸಬಹುದು, ಅಧಿಕ ಇಳುವರಿಯನ್ನ ಪಡಿಬಹುದು. ಅದ್ರ ಜೊತೆ ಈ ಜಿಂಕ್ ಸಲ್ಫೇಟ್ ಅಂತ ಹೇಳ್ತೀವಿ, ಸತುವಿನ ಸಲ್ಫೇಟ್ ಮತ್ತೆ ಬೋರಾಕ್ಸ್, ಇವೆರಡನ್ನು ಲಘು ಪೋಷಕಾಂಶಗಳ ಕೊರತೆ ನಿವಾರಣೆ ಮಾಡಲಿಕ್ಕೆ ಕೊಟ್ಟಿಗೆ ಗೊಬ್ಬರ ಜೊತೆ 3 ವಾರಗಳ ಮುಂಚೆ ಮಣ್ಣಲ್ಲಿ ಸೇರಿಸೋದ್ರಿಂದ ಅನುಕೂಲಕಾರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಕೇಳಿದ್ರಲ್ಲ ರೈತ ಬಾಂಧವರೇ, ಬೇಸಿಗೆ ಒಂದು ಕಾಲದಲ್ಲಿ ಮತ್ತೆ ಪೂರ್ವ ಮುಂಗಾರಿನಲ್ಲಿ ಈ ಹೆಸರು, ಉದ್ದು ಮತ್ತು ಅಲಸಂದೆ ಬೆಳೆಗಳ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಎಚ್ ಎಸ್ ಲತಾ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8197995325. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8197995325. ತುಂಬ ಸಂತೋಷ ಡಾಕ್ಟರ್ ಲತಾ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬೇಸಿಗೆನಲ್ಲಿ ಮತ್ತೆ ಈ ಪೂರ್ವ ಮುಂಗಾರಿನಲ್ಲಿ ಈ ಹೆಸರು, ಉದ್ದು ಮತ್ತು ಅಲಸಂದೆ ಬೆಳೆಗಳ ಒಂದು ಸುಧಾರಿತ ಬೇಸಾಯ ಕ್ರಮಗಳನ್ನ ಅವರು ಹೇಗೆಲ್ಲ ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅಲಸಂದೆ, ಹೆಸರು ಮತ್ತು ಉದ್ದು ಬೆಳೆಯ ಬೇಸಾಯ ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಚ್ ಎಸ್ ಉಷಾ ಅವರೊಂದಿಗಿನ ಸಂದರ್ಶನ ಇದುವರೆಗೆ ಪ್ರಸಾರವಾಯಿತು. ಸಂದರ್ಶನ ನಡೆಸಿಕೊಟ್ಟವರು ಪಿಎಂ ಜಗದೀಶ್. ಲೇ, ಪಕ್ಕದ ಮನೆಯವ್ರ ಹತ್ರ ಗಂಟುಗಟ್ಲೆ ಹರಟೆ ಹೊಡಿತಾ ನಿಲ್ಬೇಡ, ಅವ್ರಿಗೆ ಟಿಬಿ ಕಾಯಿಲೆ ಅಂತೆ, ಯಾವಾಗ್ಲೂ ಕೆಮ್ತಾ ಇರ್ತಾರೆ. ಅತ್ತೆ, ಅವರು ತುಂಬಾ ದಿನಗಳಿಂದ ಔಷಧಿ ತಗೋತಾ ಇದ್ದಾರೆ, ಅವ್ರ ಜೊತೆ ಮಾತಾಡಿದ ಮಾತ್ರಕ್ಕೆ ನಮ್ಗೇನ್ ಟಿಬಿ ಬರಲ್ಲ ಬಿಡಿ. ಪಕ್ಕದ ಮನೆಯವರಾಗಿ ಅವ್ರು ನಾವು ಒಂದಿಷ್ಟು ಧೈರ್ಯ ಹೇಳ್ತಿದ್ರೆ ಹೇಗೆ ಹೇಳಿ. ಟಿಬಿ ಎಂದರೇಕೆ ಭಯ? ಇದಕ್ಕಿದೆ ಉಚಿತ ಚಿಕಿತ್ಸೆಯ ಸರ್ಕಾರದ ಅಭಯ. ಟಿಬಿ ಮುಕ್ತ ಕರ್ನಾಟಕ ಸಂಕಲ್ಪಕ್ಕೆ ಬನ್ನಿ, ಜೊತೆಯಾಗೋಣ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳಿ ಕೃಷಿ ಮಾಹಿತಿ. ನೀರಾವರಿನಲ್ಲಿ ಮುಸ್ಕಿನ ಜಾಳವನ್ನು ಬೆಳ್ಕೊಳ್ಳುವಂಥವರು ಸಾಮಾನ್ಯವಾಗಿ ಮುಂಗಾರಿನಲ್ಲಾದರೆ ಮೇ ಜೂನ್ ತಿಂಗಳಿನಲ್ಲಿ, ಹಿಂಗಾರಿನಲ್ಲಾದರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ, ಬೇಸಿಗೆಯಲ್ಲಿ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ಬಿತ್ತನೆ ಮಾಡ್ಕೋಬಹುದು. ಮುಖ್ಯವಾಗಿ ಹೂ ಬಿಡುವಂಥ ಒಂದು ಹಂತದಲ್ಲಿ ಉಷ್ಣಾಂಶ 35°C ಜಾಸ್ತಿ ಇದ್ದರೆ ಆ ಪ್ರದೇಶ ಈ ಮುಸ್ಕಿನ ಜೋಳದ ಬೆಳೆಗೆ ಯೋಗ್ಯ ಅಲ್ಲ. ಹೆಚ್ಚು ಉಷ್ಣಾಂಶ ಇದ್ದರೆ ಪರಾಗಸ್ಪರ್ಶ ಕಾರ್ಯ ಸಮರ್ಪಕವಾಗಿ ಆಗೋದಿಲ್ಲ. ಜೊತೆಗೆ ಹಿಂದಿನ ವರ್ಷ ಈ ಬೂಜರೋಗ ತಗಲದಂಥ ಪ್ರದೇಶದಲ್ಲಿ ಕನಿಷ್ಠ ಪಕ್ಷ 2 ವರ್ಷ ಈ ಮುಸ್ಕಿನ ಜೋಳವನ್ನು ಬೆಳೆಯಬಾರದು. ವಿವಿಧ ಉತ್ತಮವಾದಂಥ ತಳಿಗಳು ಮತ್ತು ಹೈಬ್ರಿಡ್ಗಳು ಇದ್ದಾವೆ. ಹೈಬ್ರಿಡ್ ಹೇಮ, ಹೈಬ್ರಿಡ್ ನಿತ್ಯಶ್ರೀ, ಕಾಂಪೋಸಿಟ್ NSE 6004, ಕಾಂಪೋಸಿಟ್ NSE 6002 ತಳಿಗಳನ್ನು ವರ್ಷದ ಎಲ್ಲ ಕಾಲದಲ್ಲೂ ಕೂಡ ಬೆಳ್ಕೋಬಹುದು. ಇವು ಕೇರಿಗೆ ರೋಗ, ಎಲೆ ಅಂಗಮಾರಿ ರೋಗ ಮತ್ತು ಕಾಂಡ ಕುರಿಯುವಂಥ ಕೀಟಗಳಿಗೆ ನಿರೋಧಕ ಶಕ್ತಿಯನ್ನು ಹೊಂದಿದ್ದಾವೆ. ಹೈಬ್ರಿಡ್ ಹೇಮ ಮತ್ತು ಹೈಬ್ರಿಡ್ ನಿತ್ಯಶ್ರೀ ತಳಿಗಳು 110-120 ದಿನದಲ್ಲಿ ಕೊಯ್ಲಿ ಬರುತ್ತವೆ. ಅದೇ ಕಾಂಪೋಸಿಟ್ NSE 6004 115-120 ದಿನ ತೆಗೆದುಕೊಂಡ್ರೆ, ಕಾಂಪೋಸಿಟ್ NSE 6002 90-95 ದಿನದಲ್ಲಿ ಕೊಯ್ಲಿ ಬರುತ್ತೆ. ಎಕರೆಗೆ 6 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜ ಬೇಕಾಗತ್ತೆ. ಮುಖ್ಯವಾಗಿ ನಾವು ಅಜೋಸ್ಪೈರ್ಲಮ್ ಮತ್ತು ರಂಜಕವನ್ನು ಕರಗಿಸುವಂಥ ಜೀವಾಣು ಗೊಬ್ಬರವನ್ನು ಎಕರೆಗೆ 200 ಗ್ರಾಂನಂತೆ ನಾವು ಬೀಜೋಪಚಾರ ಮಾಡಬೇಕಾಗತ್ತೆ. ಅಂದರೆ 6 ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ 200 ಗ್ರಾಂನಷ್ಟು ಈ ಜೀವಾಣು ಗೊಬ್ಬರಗಳು ಬೇಕಾಗ್ತವೆ. ಈ ರೀತಿ ಮಾಡೋದ್ರಿಂದ ನಾವು ಶಿಫಾರಸು ಮಾಡಿದ ಸಾರ್ವಜನಿಕ ಪ್ರಮಾಣದಲ್ಲಿ %50 ನಾವು ಕಡಿಮೆ ಮಾಡ್ಕೋಬಹುದು. ಜೊತೆಗೆ ಉತ್ಪಾದನಾ ವೆಚ್ಚ ಕೂಡ ಕಡಿಮೆ ಆಗುತ್ತೆ. ಇನ್ನು ಬಿತ್ತನೆ ಅಂತರಕ್ಕೆ ಬಂದರೆ, ನಾವು ಬೀಜವನ್ನು 2 ಅಡಿ ಅಂತರದ ಬೋದು ಮಾಡಿದಂಥ ಸಾಲುಗಳಲ್ಲಿ ಬೀಜದಿಂದ ಬೀಜಕ್ಕೆ 1 ಅಡಿ ಅಂತರ ಇರೋ ರೀತಿಯಲ್ಲಿ 2 ಅಂಗಳಕ್ಕಿಂತ ಜಾಸ್ತಿ ಆಳ ಇಲ್ಲದಂತೆ ಬಿತ್ತನೆಯನ್ನು ಮಾಡಬೇಕಾಗತ್ತೆ. ಎಕರೆಗೆ 4 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಕೊಡಬೇಕಾಗತ್ತೆ. ಹಾಗೆಯೇ 60 ಕಿಲೋಗ್ರಾಂನಷ್ಟು ಸಾರಜನಕ, 30 ಕಿಲೋಗ್ರಾಂನಷ್ಟು ರಂಜಕ ಮತ್ತು 16 ಕಿಲೋಗ್ರಾಂನಷ್ಟು ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಬಿತ್ತನೆಗೆ ಮೊದಲು 20 ಕಿಲೋಗ್ರಾಂನಷ್ಟು ಸಾರಜನಕ, 30 ಕಿಲೋಗ್ರಾಂನಷ್ಟು ರಂಜಕ ಮತ್ತು 16 ಕಿಲೋಗ್ರಾಂನಷ್ಟು ಪೊಟ್ಯಾಷನ್ನು ಒದಗಿಸುವಂಥ ಗೊಬ್ಬರಗಳನ್ನು ಕೊಡಬೇಕಾಗತ್ತೆ. ಕಪ್ಪು ಮಣ್ಣಿನ ಪ್ರದೇಶದಲ್ಲಿ ಬಿತ್ತಿದ 3-4 ವಾರದಲ್ಲಿ ಎಕರೆಗೆ 40 ಕಿಲೋಗ್ರಾಂನಷ್ಟು ಸಾರಜನಕವನ್ನು ಮೇಲ್ಗೊಬ್ಬರವಾಗಿ ಕೊಡಬೇಕಾಗತ್ತೆ. ಆದರೆ ಮರಳು ಮಿಶ್ರಿತ ಪ್ರದೇಶದಲ್ಲಿ